ಈ ಸರಣಿಯಲ್ಲಿ ಆಲೂಗೆಡ್ಡೆ ಬೆಳೆಯಲ್ಲಿ ಸಮಗ್ರ ರೋಗ ನಿರ್ವಹಣೆ ಈ ಕುರಿತಂತೆ ಹೊಳೆ ನರಸೀಪುರ ತಾಲೂಕು ಗುಂಜೇವಿನ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಅಧೀಕ್ಷಕರಾದ ಡಾಕ್ಟರ್ ಎಂಎಸ್ ನಾಗರಾಜ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಡಾಕ್ಟರ್ ನಾಗರಾಜ್ ಅವರೇ ನಮಸ್ಕಾರ. ನಮಸ್ಕಾರ. ತಾವು ಈ ದಿವಸ ಆಲೂಗೆಡ್ಡೆಯಲ್ಲಿ ಕಂಡುಬರುವಂತಹ ರೋಗಗಳ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನ ನೀಡಬೇಕು. ಆಲೂಗೆಡ್ಡೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಂದು ಪ್ರಮುಖವಾದ ಬೆಳೆ. ಈ ಆಲೂಗೆಡ್ಡೆ ಬೆಳೆಯಲ್ಲಿ ಸಾಕಷ್ಟು ರೋಗಗಳು ಹಾನಿ ಉಂಟು ಮಾಡುತ್ತೆ. ಅದರಲ್ಲಿ ಮುಖ್ಯವಾಗಿ ಸುಮಾರು 35 ತರದ ವೈರಸ್ ರೋಗಗಳು ಬರ್ತವೆ. ಶಿಲೀಂಧ್ರ ರೋಗಗಳಲ್ಲಿ ಒಂದು 10-15 ಶಿಲೀಂಧ್ರ ರೋಗಗಳು ಬರ್ತವೆ. 2-3 ದುಂಡಾಣು ರೋಗಗಳು ಬರ್ತವೆ. ಶಿಲೀಂಧ್ರ ರೋಗಗಳಲ್ಲಿ ಏನು 10-15 ಅಂತ ಹೇಳ್ತೀವಿ. ಅದರಲ್ಲಿ ಬಹಳ ಮುಖ್ಯವಾಗಿ ಎಲ್ಲರಿಗೂ ಚಿರಪರಿಚಿತವಾಗಿರುವಂತಹ ಕೊನೆ ಅಂಗಮಾರಿ ರೋಗ ಸಾಕಷ್ಟು ಹಾನಿ ಉಂಟು ಮಾಡುತ್ತೆ. ಹಾಗೆ ಇನ್ನೊಂದು ಅಂಗಮಾರಿ ಬರುತ್ತೆ, ಮೊದಲ ಅಂಗಮಾರಿ ರೋಗ. ಮೊದಲ ಅಂಗಮಾರಿ ರೋಗ ಈ ನಮ್ಮ ಹಾಸನ ಜಿಲ್ಲೆಯಲ್ಲಿ ಅಷ್ಟೊಂದು ಹಾನಿ ಉಂಟು ಮಾಡಲ್ಲ. ಶೀತದ ವಾತಾವರಣ ಇರೋದ್ರಿಂದ ಕೊನೆ ಅಂಗಮಾರಿ ರೋಗ ತೀವ್ರ ಹಾನಿ ಉಂಟು ಮಾಡುತ್ತೆ. ಶೇಕಡ 90% ಇಳುವರಿಯಲ್ಲಿ ಕುಂಠಿತ ಮಾಡುವಂತ ಒಂದು ಸಾಮರ್ಥ್ಯ ಈ ರೋಗಕ್ಕಿರುತ್ತೆ. ಹಾಗಾಗಿ ಬಹಳ ಮುಖ್ಯವಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇದರ ಹತೋಟಿ ಮುಖ್ಯವಾಗಿರುತ್ತೆ. ಒಂದೊಂದೇ ರೋಗಗಳ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ. ಕೊನೆ ಅಂಗಮಾರಿ ರೋಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಮೋಡ ಕವಿದ ವಾತಾವರಣ, ಒಂದು 10-15 ದಿವಸ ಮೋಡ ಕವಿದ ವಾತಾವರಣ, ಜಿಟಿ ಜಿಟಿ ಮಳೆ ಅಂದ್ರೆ ಸೋನೆ ಮಳೆ ಅಂತೀವಲ್ಲ, ಆ ಒಂದು ಸಂದರ್ಭದಲ್ಲಿ ಇದರ ಹಾವಳಿ ಜಾಸ್ತಿ ಆಗುತ್ತೆ. ಹಾಗೆ ಮಣ್ಣಿನ ಉಷ್ಣಾಂಶನ ನಾವು ನೋಡಬೇಕಾಗುತ್ತೆ. 18-20 ಡಿಗ್ರಿ ಸೆಲ್ಸಿಯಸ್ ಮಣ್ಣಿನ ಉಷ್ಣಾಂಶ ಇದ್ದಾಗ ಖಂಡಿತ ಈ ರೋಗ ಆಲೂಗಡ್ಡೆ ಬೆಳೆಗೆ ತಗುಲುತ್ತೆ. ರೋಗ ತಗಲಿದ ತಕ್ಷಣನೇ ಅಂದ್ರೆ ಶುರುವಾದ ತಕ್ಷಣನೇ ಅದಕ್ಕೆ ಹತೋಟಿ ಮಾಡಬೇಕಾಗುತ್ತೆ. ರೋಗ ತೀವ್ರವಾದಾಗ ನಾವು ಏನು ಅದನ್ನ ಹತೋಟಿ ಮಾಡೋದು ಅಷ್ಟೊಂದು ಸಮಂಜಸ ಅಲ್ಲ. ಮೊದಲನೇದಾಗಿ ಏನಪ್ಪಾ ಅಂದ್ರೆ ಒಂದು ರೋಗದ ಲಕ್ಷಣ ಅಂದ್ರೆ ಎಲೆ ಮೇಲೆ ನೀರಿನಂತ ಒಂದು ಗುಳ್ಳೆಗಳ ತರ ಕಾಣಿಸ್ಕೊಳ್ಳುತ್ತೆ ಸಣ್ಣ ಸಣ್ಣದಾಗಿ. ಅದು ಎಲೆ ಅಂಚಿನ ಭಾಗದಿಂದ ಶುರುವಾಗ್ತದೆ. ಹಾಗೆ ಕಾಲಕ್ರಮೇಣ ಒಂದು 2-3 ದಿವಸ ಬಿಟ್ಟು ನೋಡಿದಾಗ ಆ ಒಂದು ಏನು ನೀರಿನ ಹಣಿ ತರ ಇತ್ತು ಅದರಲ್ಲೆಲ್ಲ ತಿಳಿ ಕಂದು ಬಣ್ಣದ ಮಚ್ಚೆಗಳು ಉಂಟಾಗುತ್ತೆ. ರೋಗ ಹಾಗೆ ಶೀಘ್ರವಾಗಿ ಹರಡ್ತಾ ಹೋದಾಗ ಇಡೀ ಎಲೆ ಭಾಗ ದೊಡ್ಡ ಕಂದು ಬಣ್ಣದ ಮಚ್ಚೆಗಳು, ಕಂದು ಬಣ್ಣದ ತಳವಾಗಿ ಏನಾದ್ರು ತಿರುಗಿಸಿ ನೋಡಿದಾಗ ಬಿಳಿ ಬೂಜಿರುತ್ತೆ. ಇದು ಸೈನ್ ಅಂತೀವಿ, ಅಥವಾ ರೋಗದ ಚಿಹ್ನೆ. ಅದು ಇದ್ರೆ ಅದು ಕೊನೆಯಂಗಮಾರಿ ರೋಗ ಅಂತ ನಾವು ದುಡ್ಡು ಪಡಿಸ್ಕೋಬಹುದು. ಇದು ಈ ರೋಗದ ಲಕ್ಷಣಗಳು. ಅಕಸ್ಮಾತ್ ನೀವೇನು ಸಿಂಪರಣೆ ಮಾಡಲಿಲ್ಲ, ರೋಗ ತೀವ್ರವಾಯಿತು ಅಂದ್ರೆ ಇಡೀ ನಮ್ಮೇನು ಆಲೂಗಡ್ಡೆ ಗಿಡ ಇರುತ್ತೆ ಅಥವಾ ಎಕರೆ ಪ್ರದೇಶ ಏನಿರ್ತದೆ ಎಲ್ಲ ಅದು ಹಾನಿ ಮಾಡಿ ಬರೀ ಕಡ್ಡಿ ಮಾತ್ರ ಉಳಿಯುತ್ತೆ. ಅಲ್ಲಿಗೂ ಬಿಡಲ್ಲ ಅದು, ಆ ರೋಗ ಕಡ್ಡಿಗೂ ಹರಡುತ್ತೆ. ಹಾಗೆ ಕಡ್ಡಿ ಎಲ್ಲ ಏನು ಒಣಗೋಗಿ ಆದ್ಮೇಲೆ ಮತ್ತೆ ಗಡ್ಡೆಗಿಳಿಯುತ್ತೆ. ಇದು ಬಹಳ ಬಹಳ ಒಂದು ಡೇಂಜರಸ್ ಸಿಚುಯೇಷನ್ ಅಂತೀವಿ. ಅದೇನು ಮಣ್ಣಿನಲ್ಲಿ ತೇವಾಂಶ ಪ್ಲಸ್ ರೋಗದ ತೀವ್ರತೆ ಜಾಸ್ತಿ ಇದ್ದಾಗ ಆ ಮಣ್ಣಿನ ಒಂದು ಬಿರುಕುಗಳಲ್ಲಿ ಆ ಶಿಲೀಂಧ್ರ ಒಳಗಡೆ ಹೋಗಿ ಗಡ್ಡೆ ಮೇಲೆ ಹಾನಿ ಉಂಟು ಮಾಡುತ್ತೆ. ಆ ಆಲೂಗಡ್ಡೆ ಮೇಲೆ ಒಂದು ತಿಳಿ ಕಂದು ಬಣ್ಣದ ಗಟ್ಟಿ ಮಚ್ಚೆ ಇರುತ್ತದೆ. ಅದೇನು ಮೆತ್ತಗಿರಲ್ಲ, ಗಟ್ಟಿ ಗಟ್ಟಿ ಮಚ್ಚೆ ಇರುತ್ತೆ. ಅದನ್ನು ಕುಯ್ದು ನೋಡಿದಾಗ ಒಳಗಡೆ ಒಂಥರ ಕಂದು ಬಣ್ಣದ ಮಚ್ಚೆಗಳಾಗಿರುತ್ತೆ. ಹೀಗೆ ಒಂದು ವಾರ ಅಕಸ್ಮಾತ್ ಜಾಸ್ತಿ ಮಳೆ ಹಿಡ್ಕೊಂತ ಅಂತ ಟೈಮಲ್ಲಿ ಕೀಳಕ್ಕಾಗಲಿಲ್ಲ, ಆಲೂಗಡ್ಡೆ ಕೀಳಕ್ಕಾಗಲಿಲ್ಲ ಅಂತ ಟೈಮಲ್ಲಿ ಗಡ್ಡೆ ಕೊಳ್ತವೆ. ಇದು ಈ ಒಂದು ರೋಗದ ಮುಖ್ಯವಾದ ಲಕ್ಷಣಗಳು. ಅಂದ್ರೆ ಭೂಮಿ ಮೇಲ್ಭಾಗದಲ್ಲಿ ಬೆಳೆಯುವಂತ ಕಾಂಡ ಮತ್ತು ಎಲೆ ಅದ್ರ ಮೇಲೂ ಹಾನಿ ಮಾಡುತ್ತೆ. ಭೂಮಿ ಕೆಳಭಾಗದಲ್ಲಿ ಬಿಡುವಂತ ಗಡ್ಡೆ ನಮ್ಗೇನು ಇಳುವರಿ ಅಂತ ಹೇಳ್ತೀವಿ, ಆ ಗಡ್ಡೆಗೂ ಹಾನಿ ಮಾಡುವಂತ ಸಾಮರ್ಥ್ಯ ರೋಗಕ್ಕಿರುತ್ತೆ. ಇದು ಸುಮಾರು ಒಂದು 10-15 ವರ್ಷದಿಂದ ನಮ್ಮ ಹಾಸನ ಜಿಲ್ಲೆಯಲ್ಲಿ ಕಾಡ್ತಾ ಇದೆ, ರೈತರಿಗೆ ಕಾಡ್ತಾ ಇದೆ. ಈ ವರ್ಷದ ಒಂದು ಸಂದರ್ಭ ತಿಳಿದ್ರೆ ಪೂರ್ವ ಮುಂಗಾರಲ್ಲಿ ಒಳ್ಳೆ ಮಳೆ ಆಗಿದೆ. ಮೇ 1, 2 ವಾರದಲ್ಲಿ ಸುಮಾರು ರೈತರು ಬಿತ್ತನೆ ಮಾಡಿದ್ರು. ಪಾಪ ಜಾಸ್ತಿ ಮಳೆಯಾಗಿ ಸುಮಾರು ಗಡ್ಡೆ ಕೊಳ್ತೋಯ್ತಲ್ಲೆ, ಮೊಳಕೆನೂ ಬರಲಿಲ್ಲ. ಅದೊಂದು ಹಾನಿ. ಆದ್ರೆ ಮತ್ತೆ ಯಾರು ಮುಂಚೆ ಹಾಕಿ ಮೇ ತಿಂಗಳಲ್ಲಿ ಹಾಕಿ ಈಗ ಅದು 2-2.5 ತಿಂಗಳಾಗಿರುತ್ತೆ, ಎಲ್ಲ ಹೂ ಬಿಡ್ತಾ ಇದೆ ಪ್ಲಸ್ ಗಡ್ಡೆ ಕಟ್ತಾ ಇದೆ. ಅಂತವ್ರಿಗೆ ಈ ರೋಗದ ಈ ವರ್ಷದ ಒಂದು ಸಮಸ್ಯೆ ಏನಿಲ್ಲ. ತಡವಾಗಿ ಹಾಕಿರೋರು ಅಂದ್ರೆ ಜೂನ್ ಆಕ್ಚುಲಿ ಅದು ಸೋಯಿಂಗ್ ಪೀರಿಯಡ್ ಇರೋದು, ಅಂದ್ರೆ ಬಿತ್ತನೆ ಸಮಯ ಇರೋದೇ ಜೂನ್ 1 ರಿಂದ ಜೂನ್ 15 ಅಂತ. ಆ ಸಮಯದಲ್ಲಿ ಹಾಕಿರೋರಿಗೆ ಈಗ ಸ್ವಲ್ಪ ತೊಂದರೆ ಆಗ್ಬೋದು. ಆಗ್ಲೇ ಅಂಗಮಾರಿ ರೋಗ ಕಂಡುಬರ್ತಾ ಇದೆ. ಮುನ್ನೆಚ್ಚರಿಕೆಯಾಗಿ ಏನೇನು ನಾವು ರೆಕಮೆಂಡೇಶನ್ಸ್ ಹೇಳ್ತೀವಿ, ಅದ್ರ ಶಿಫಾರಸ್ ಮಾಡ್ತೀವಿ, ಔಷಧಿಗಳು ಅದನ್ನ ದಯವಿಟ್ಟು ಮಾಡ್ಬೇಕಾಗುತ್ತೆ ರೈತರು. ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಆಲೂಗಡ್ಡೆ ಯಾವುದೇ ಒಂದು ರೋಗ ಹತೋಟಿ ಮಾಡ್ಬೇಕಂದ್ರೆ ಬೀಜ ಗುಣಮುಖವಾಗಿರ್ಬೇಕು. ಅಂದ್ರೆ ರೋಗ ಮುಕ್ತವಾದ ಗೆಡ್ಡೆಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಹೆಂಗೆ ರೈತರಿಗೆ ಗೊತ್ತಾಗಲ್ಲ. ಎಸ್ಪೆಷಲಿ ನಾವೇನು ಈ ಹಾಸನ ಜಿಲ್ಲೆಯಲ್ಲಿ ಆಲೂಗಡ್ಡೆ ಬಿತ್ತನೆ ಬೀಜ ತರಿಸ್ತಿದ್ವಿ ಪಂಜಾಬ್ ಅಥವಾ ಉತ್ತರ ಭಾರತದಿಂದ, ಸರ್ಟಿಫೈಡ್ ಸೀಡ್ ಅಂತ ನಾವು ತಗೋಬೇಕಾಗುತ್ತೆ. ಸಾಕಷ್ಟು ನಮ್ಮ ಮಾರ್ಕೆಟಲ್ಲಿ ಸರ್ಟಿಫೈಡ್ ಸೀಡ್ ಸಿಗಲ್ಲ. ನಮ್ಮ ತೋಟಗಾರಿಕೆ ಇಲಾಖೆಯವರು ಒಂದು 3-4 ವರ್ಷದಿಂದ ಸರ್ಟಿಫೈಡ್ ಸೀಡ್ಸ್ ತರಿಸಿ ಮಾಡ್ತಾ ಇದ್ದಾರೆ, ಅಥವಾ ರೈತರಿಗೆ ಅನುಕೂಲ ಮಾಡಿಕೊಡ್ತಿದ್ದಾರೆ. ಅಂತ ಒಂದು ಸರ್ಟಿಫೈಡ್ ಸೀಡ್ ಬಳಕೆ ಮಾಡಿರೋಂತ ಒಂದು ಇದರಲ್ಲಿ ಬಹಳ ಉತ್ತಮವಾಗಿ ಬೆಳೆ ಬರುತ್ತೆ. ಅಂದ್ರೆ ರೋಗ ಬರಲ್ಲ ಅಂತಲ್ಲ, ಆರೋಗ್ಯವಾಗಿ ಬೆಳೆ ಬೆಳೆಯುತ್ತೆ, ಸ್ವಲ್ಪ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗುತ್ತೆ. ಮೊದಲನೇದಾಗಿ ಆಲೂಗಡ್ಡೆ ರೋಗ ಮುಕ್ತ ಗೆಡ್ಡೆಗಳನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಮತ್ತೆ ಎರಡನೇದಾಗಿ ಎಲ್ಲರೂ ಏನು, ನಾವು ಗೆಡ್ಡೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಉಂಡಗಡ್ಡೆ ಹಾಕಲ್ಲ. ಉಂಡಗಡ್ಡೆ ಅಂದ್ರೆ ಕೋಲಾರ ಆ ಭಾಗದಲ್ಲಿ ಹೋದ್ರೆ ಉಂಡಗಡ್ಡೆನೇ ಬಿತ್ತನೆ ಮಾಡ್ತಾರೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ 2 ಹೋಳು ಮಾಡ್ತೀವಿ, ಒಂದು ಗೆಡ್ಡೆನ 2 ಹೋಳು ಮಾಡಿ ಅದನ್ನ ಬಿತ್ತನೆ ಮಾಡೋದು ನಮ್ಮ ರೂಢಿಯಲ್ಲಿ. ಅಂತ ಸಂದರ್ಭದಲ್ಲಿ ಏನ್ ನೀವು ಉಪ್ ಮಾಡ್ತೀರಿ, ಅಲ್ಲಿ ಅದರ ಒಂದು ಮೃದು ಭಾಗ ಎಕ್ಸ್ಪೋಸ್ ಆಗುತ್ತೆ ಭೂಮಿಗೆ ಅಥವಾ ರೋಗಾಣುಗಳಿಗೆ ಎಕ್ಸ್ಪೋಸ್ ಆಗುತ್ತೆ. ಹಾಗಾಗಿ ಕಡ್ಡಾಯವಾಗಿ ನಾವು ಬೀಜೋಪಚಾರ ಮಾಡಬೇಕಾಗುತ್ತೆ. ಬೀಜೋಪಚಾರ ಮ್ಯಾಂಕೋಸಿಬ್ ಅಂತ ಔಷಧಿ ಸಿಗುತ್ತೆ, ಶಿಲೀಂಧ್ರನಾಶಕ ಸಿಗುತ್ತೆ. ಅದರಲ್ಲಿ 1 ಲೀಟರ್ ನೀರಿಗೆ 3 ಗ್ರಾಂ ತರ ಅದನ್ನ ಬೆರೆಸಿಕೊಂಡು ಈ ನಾವೇನು ಹೋಳ್ ಮಾಡಿರ್ತೀವಲ್ಲ, ಉಪ್ ಮಾಡಿರ್ತೀವಲ್ಲ ಗೆಡ್ಡೆ, ಆ ಉಪ್ಪುಗಡ್ಡೆಗಳನ್ನ ಒಂದು 10 ನಿಮಿಷ ನೀರು ಆ ದ್ರಾವಣದಲ್ಲಿ, ಶಿಲೀಂಧ್ರನಾಶಕ ದ್ರಾವಣದಲ್ಲಿ ಅಜ್ಜಬೇಕಾಗುತ್ತೆ. 10 ನಿಮಿಷ ಆದ್ಮೇಲೆ ಒಂದು ನೆರಳಿನಲ್ಲಿ ತೆಗೆದುಬಿಟ್ಟು ಒಂದು 1/2 ಗಂಟೆ ನೆರಳಿನಲ್ಲಿ ಒಣಗಿಸಬೇಕಾಗುತ್ತೆ. ಒಣಗಿಸಿ ನೀವು ಬೇಕಿದ್ರೆ ಬಿತ್ತನೆ ಆಗ್ಲೇನೆ ಮಾಡಬಹುದು. ಇಲ್ಲ ಏನೋ ವಾತಾವರಣ ಸರಿ ಇಲ್ಲ ಅಂದಾಗ ಬೇಕಿದ್ರೆ 1 ವಾರ 15 ದಿವಸವರೆಗೂ ಅದೇನು ನೀವು ಶಿಲೀಂಧ್ರನಾಶಕದಿಂದ ಉಪಚಾರ ಮಾಡಿರ್ತೀರಿ ಅದನ್ನ ಬಿತ್ತನೆ ತಗೋಬಹುದು. ಇದು ಬಹಳ ಮುಖ್ಯವಾಗಿ ಬೀಜೋಪಚಾರ. ಸಾಕಷ್ಟು ಮುಂಜಾಗ್ರತೆಯಾಗಿ ಏನಾದ್ರು ರೋಗಾಣು ಅದರ ಗೆಡ್ಡೆ ಮೇಲಿದ್ರೆ ಅದನ್ನ ನಾವು ಅದನ್ನ ನಾಶಪಡಿಸಬಹುದು. ಮತ್ತೆ ಎರಡನೇದಾಗಿ ನಾವು ಶಿಲೀಂಧ್ರನಾಶಕಗಳನ್ನ ಬಳಸಲೇಬೇಕಾಗುತ್ತೆ. ಒಂದು ಕೊನೆಯಂಗಮಾರಿ ರೋಗಕ್ಕೆ ನಾವು ಏನು ಶಿಫಾರಸು ಮಾಡಿರ್ತೀವಿ ಅಂತ ಒಂದು ಶಿಲೀಂಧ್ರನಾಶಕಗಳನ್ನ ಬಳಸಬೇಕಾಗುತ್ತೆ. ಕನಿಷ್ಠ ಒಂದು 3-4 ಸಿಂಪರಣೆ ಆದ್ರೂ ಆಲೂಗಡ್ಡೆ ಕೊನೆಯಂಗಮಾರಿ ರೋಗಿಗೆ ನಾವು ಬಳಸಬೇಕಾಗುತ್ತೆ. ಅದರಲ್ಲಿ ಮುಂಜಾಗ್ರತೆಯಾಗಿ ನಾವು ಮ್ಯಾಂಕೋಸಿಬ್ ಅಂತ ಔಷಧಿ ನಾನು ಏನ್ ಹೇಳಿದೆ ಯಾವಾಗ್ಲೂ ಬೀಜೋಪಚಾರಕ್ಕೆ, ಅದನ್ನ 1 ಲೀಟರ್ ನೀರಿಗೆ 2.5 ಗ್ರಾಂ ತರ ಬೆರೆಸ್ಕೊಂಡು ಆ ಬೆಳೆ ಮೇಲೆ ಎಲ್ಲ ತುದಿ ಅಥವಾ ಗಿಡ ಪೂರ್ತಿ ನೆನೆಯೋಂಗೆ ಚೆನ್ನಾಗಿ ಪವರ್ ಸ್ಪ್ರೇಯರ್ ಎಲ್ಲ ಯೂಸ್ ಮಾಡಿ ಇಡೀ ಎಲೆ ಕೆಳಭಾಗ ಮತ್ತೆ ಮೇಲ್ಭಾಗ ಎರಡೂ ತಾಕುವಂತೆ ಆ ಒಂದು ಮ್ಯಾಂಕೋಸಿಬ್ ಔಷಧಿನ ನಾವು ಬಳಸಬೇಕಾಗುತ್ತೆ. ತೋಟಗಾರಿಕೆ ಇಲಾಖೆಯಲ್ಲಿ ಇದನ್ನ ಸಬ್ಸಿಡಿಯಲ್ಲಿ ಕೊಡ್ತಾ ಇರ್ತಾರೆ, ಮ್ಯಾಂಕೋಸಿಬ್ ಔಷಧಿ ಮತ್ತು ಇನ್ನೊಂದು ಸೈಮಾಕ್ಸಿನಿಲ್ ಪ್ಲಸ್ ಮ್ಯಾಂಕೋಸಿಬ್ ಅಂತ ಇನ್ನೊಂದು ಔಷಧಿ, 2 ಔಷಧಿ ತೋಟಗಾರಿಕೆಯಲ್ಲಿ ಕೊಟ್ಟಿರ್ತಾರೆ, ಅದನ್ನ ಬಳಸ್ಕೋಬಹುದು ಅವರು. ಮೊದಲನೇ ಸಿಂಪರಣೆ ಒಂದು 20-25 ದಿವಸಕ್ಕೊಂದು ಸಿಂಪರಣೆ ಮ್ಯಾಂಕೋಸಿಬ್ ಮಾಡಬೇಕಾಗುತ್ತೆ. ಅದಾದ ಒಂದು 8 ದಿವಸಕ್ಕೆ ಮುಂಜಾಗ್ರತೆಯಾಗಿ ಮತ್ತೊಮ್ಮೆ ಮ್ಯಾಂಕೋಸಿಬ್ ಔಷಧಿನೇ 30-35 ದಿವಸಕ್ಕೆ ಇನ್ನೊಂದು ಸಿಂಪರಣೆ ಮಾಡಬೇಕಾಗುತ್ತೆ. ರೋಗದ ಚಿಹ್ನೆಗಳು ಅಥವಾ ಗುರುತು ಕಂಡ ತಕ್ಷಣನೇ ನಾವು ಮ್ಯಾಂಕೋಸಿಬ್ ಬದಲು ಸಿಸ್ಟಮಿಕ್ ಫಂಜಿಸೈಡ್ಸ್ ಅಂತೀವಿ, ಅಂತ ಸಿಸ್ಟಮಿಕ್ ಫಂಜಿಸೈಡ್ಸ್ ನ ಬಳಸಬೇಕಾಗುತ್ತೆ. ನಾನಾಗ್ಲೇ ಹೇಳ್ದಂಗೆ ಇವತ್ ತೋಟಗಾರಿಕೆ ಇಲಾಖೆಯಲ್ಲಿ ಏನು ಇದು ಕೊಟ್ಟಿದ್ದಾರೆ ಸೈಮಾಕ್ಸಿಮಿಲ್ ಪ್ಲಸ್ ಮ್ಯಾಂಕೋಸಿಬ್ ಅಂತ, ಇದನ್ನ 1 ಲೀಟರ್ ನೀರಿಗೆ ಇದನ್ನ ಅಂಗಡಿಗಳಲ್ಲೂ ಸಿಗಬಹುದು, ಕರ್ಸೆಟ್ ಅಥವಾ ಮ್ಯಾಕ್ಸಿಮೇಟ್ ಅಂತ ಟ್ರೇಡ್ ನೇಮ್ಸ್ ಅಲ್ಲಿ ಸಿಗುತ್ತೆ. ಇದನ್ನ 1 ಲೀಟರ್ ನೀರಿಗೆ 3 ಗ್ರಾಂ ತರ ಬೆರೆಸ್ಕೊಂಡು ಬೆಳೆ ಮೇಲೆ ಸಿಂಪರಣೆ ಮಾಡಬೇಕಾಗುತ್ತೆ. ಇದಾದ 8 ದಿವಸಕ್ಕೆ ಮತ್ತೊಮ್ಮೆ ಇನ್ನೊಂದು ಶಿಲೀಂಧ್ರನಾಶಕ ಬಳಸಬೇಕಾಗುತ್ತೆ, ಅದು ಸೆಕ್ಟಿನ್ ಅಂತ, ಫೆನಾಮಿಡೋನ್ ಪ್ಲಸ್ ಮ್ಯಾಂಕೋಸಿಬ್ ಅಂತದ್ದು. ಅದನ್ನ 1 ಲೀಟರ್ಗೆ 4 ಗ್ರಾಂ ತರ ಬೆರೆಸ್ಕೊಂಡು ನಾವು ಬೆಳೆ ಮೇಲೆ ಸಿಂಪರಣೆ ಮಾಡಿದಾಗ ಖಂಡಿತ ಈ ಅಂಗಮಾರಿ ರೋಗನ ನಾವು ಹತೋಟಿ ಮಾಡಬಹುದು ಅಂತ ನಾನು ಹೇಳ್ತೇನೆ. ಬಂದ ಮೇಲೂ ಕೂಡ ಹತೋಟಿ ಮಾಡಬಹುದಾ? ಬಂದ ಮೇಲೆ ಅದೇ ಶುರುವಾದ ತಕ್ಷಣ ನಾವು ಸಿಂಪರಣೆ ಮಾಡಬೇಕಾಗುತ್ತೆ. ನಾವು ಅದೇ ನಾನು ಆವಾಗ್ಲೇ ಹೇಳ್ದಂಗೆ ಗಿಡ 1/2 ಭಾಗ ಹೋಗಿದೆ ಅಂದಾಗ ಅಂತ ಸಂದರ್ಭದಲ್ಲಿ ದಯವಿಟ್ಟು ಶಿಲೀಂಧ್ರನಾಶಕಗಳು ಮಾಡಬೇಡಿ. ಈ ಪ್ರಸ್ತುತ ಒಂದು ತಿಂಗಳಿನಲ್ಲಿ ಅಂದ್ರೆ ಈ ಪ್ರಸ್ತುತ ಸಾಲಿನಲ್ಲಿ ಈ ವರ್ಷ ಯಾರ್ದು 2 ತಿಂಗಳ ಮೇಲೆ ಬೆಳೆ ದಾಟಿದೆಯೋ ಅಂತ ಒಂದು ಸಂದರ್ಭದಲ್ಲಿ ದಯವಿಟ್ಟು ಶಿಲೀಂಧ್ರನಾಶಕವನ್ನು ಬಳಸೋದು ಬೇಡ ಅನ್ಸುತ್ತೆ. ನಿಮ್ಗೆಲ್ಲ ಗೊತ್ತಿರೋ ಆಲೂಗಡ್ಡೆ 40 ದಿವಸ ಗೆಡ್ಡೆ ಕಟ್ಟುತ್ತೆ. ಈಗಾಗಲೇ 60 ದಿವಸ ಆಯ್ತು ಅಂದ್ರೆ 50% ಗೆಡ್ಡೆ ಕಟ್ಟಿರುತ್ತೆ. ಇನ್ನು 15 ದಿವಸ ಮುಗಿಸ್ಬಿಟ್ರೆ ಬೆಳೆ, 65-70 ದಿವಸ ಮುಗಿದ್ರೆ ಪೂರ್ತಿ ಗೆಡ್ಡೆ ಕಟ್ಕೊಳ್ಳುತ್ತೆ. ಹಾಗಾಗಿ ಯಥೇಚ್ಛವಾಗಿ ಶಿಲೀಂಧ್ರನಾಶಕನ ಅಂತ ಒಂದು ಹಂತದಲ್ಲಿ ದಯವಿಟ್ಟು ಬಳಸಬೇಡಿ ಅಂತ ನಾನು ಹೇಳ್ತೀನಿ. ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ. ಇನ್ನು ಯಾರ್ದು 1.5 ತಿಂಗಳು ಆ ಸ್ಟೇಜ್ ಅಲ್ಲಿ ಇದೆಯೋ ಅವರು ಖಂಡಿತ ಈ ಸಿಂಪರಣೆಗಳನ್ನ ಕೈಗೊಳ್ಬೇಕಾಗುತ್ತೆ. ಇದು ಬಿಟ್ರೆ ಬೇರೆ ನಿರೋಧಕ ತಳಿ ಅಂತ ಹೇಳ್ತೀವಿ, ಆಲೂಗಡ್ಡೆಯಲ್ಲಿ ಅಂಗಮಾರಿ ನಿರೋಧಕ ತಳಿಗಳಿದಾವೆ, ಅದರಲ್ಲಿ ಕುಫ್ರಿ ಹಿಮಾಲಿನಿ ಅಂತ ಇತ್ತೀಚಿನ ಒಂದು 5-6 ವರ್ಷದಿಂದ ಅದನ್ನ ಸಾಕಷ್ಟು ರೈತರ ಭೂಮಿಯಲ್ಲೆಲ್ಲ ನಾವು ಟೆಸ್ಟ್ ಮಾಡಿದ್ದೇವೆ. ಅದು ತುಂಬಾ ನಿರೋಧಕ ಶಕ್ತಿ ತೋರುತ್ತೆ. ಒಂದೇ ಒಂದು ಸಿಂಪಡಣೆ ಆ ಒಂದು ತಳಿಗೆ ಬೇಕಾಗಿಲ್ಲ. ದಯವಿಟ್ಟು ಅಂತ ಒಂದು ಬೀಜ ತರಿಸಿಕೊಂಡು ತಾವು ತಗೋಬಹುದು ಅದನ್ನ. ಇನ್ನೊಂದು ಕುಫ್ರಿ ಪುಕ್ರಾಜ್ ಅಂತ, ಅದನ್ನು ರೋಗದ ಸಹಿಷ್ಣುತೆ ಇದೆ, ಅವೆರಡನ್ನು ನೀವು ಬಳಸಬಹುದು. ಕುಫ್ರಿ ನಾವೇನು ಇಲ್ಲಿ ಸಾಮಾನ್ಯವಾಗಿ ಕುಫ್ರಿ ಜ್ಯೋತಿ ಬಳಸಿದೀವಿ. ಇದು ಒಂದಾನೊಂದು ಕಾಲದಲ್ಲಿ ರೋಗ ನಿರೋಧಕ ಶಕ್ತಿ ಇತ್ತು, ಇತ್ತೀಚಿನ ದಿನಗಳಲ್ಲಿ ಕಳ್ಕೊಂಡಿದೆ, ಹಾಗಾಗಿ ಸಿಂಪಡಣೆ ಮಾಡಲೇಬೇಕಾಗುತ್ತೆ. ಇದು ಕೊನೆ ಅಂಗವಾರ ರೋಗದ ಸಮಗ್ರ ಹತೋಟಿ ಕ್ರಮಗಳು. ಅದು ಬಿಟ್ರೆ ಬೇರೆ ಇನ್ಯಾವ ರೋಗ ಬರಬಹುದು? ನಾನು ಹೇಳಿದ ಮೊದಲನೇ ಅಂಗಮಾರಿ ಸಾಮಾನ್ಯವಾಗಿ ಬರುತ್ತೆ. ಅದರ ರೋಗದ ಚಿಹ್ನೆಗಳೇನಪ್ಪ ಅಂದ್ರೆ ಎಲೆ ಮೇಲೆ ದುಂಡಾಕಾರದ ಕಪ್ಪು ಮಚ್ಚೆಗಳು ಕಂಡುಕೊಳ್ಳುತ್ತೆ. ಅದು ಒಂದಕ್ಕೊಂದು ಹತ್ತಿರ ಆದಾಗ ಎರಡು ಸೇರಿ ದೊಡ್ಡ ಅಂಗಮಾರಿ ತರ ಕಾಣುತ್ತೆ. ಈ ಒಂದು ರೋಗಕ್ಕೆ ನಾವೇನು ಜಾಸ್ತಿ ಶಿಲೀಂಧ್ರನಾಶಕ ಬಳಸಬೇಕಾಗಿಲ್ಲ. ಯಾಕಂದ್ರೆ ಕೊನೆ ಅಂಗಮಾರಿಗೆ ಏನು ಯೂಸ್ ಮಾಡ್ತೀವಿ, ಆ ಎರಡು ಸಿಂಪರಣೆ ಮ್ಯಾಂಕೋಸಬ್ ಏನ್ ಹೇಳಿದೀನಿ, ಆ ಮ್ಯಾಂಕೋಸಬ್ ಅಲ್ಲಿ ಇದನ್ನ ಹತೋಟಿ ಮಾಡ್ಕೋಬಹುದು. ಅಂದ್ರೆ ಹೆಸರು ಹೇಳುತ್ತಲ್ಲ, ಮೊದಲ ಅಂಗಮಾರಿ ರೋಗ ಅಂತೀವಿ. ಅಂದ್ರೆ ಬೆಳೆ ಒಂದು 30-35 ದಿವಸ ಇದ್ದಾಗ ಒಂದೂವರೆ ತಿಂಗಳ ಒಳಗಡೆ ಬರುವಂತ ರೋಗ ಇದು. ಕೊನೆ ಅಂಗಮಾರ ಅಂದ್ರೆ 1.5 ತಿಂಗಳಿಂದ ಶುರುವಾಗುತ್ತೆ, 3 ತಿಂಗಳವರೆಗೂ ಅದು ರೋಗ ಕಾಡುತ್ತೆ, ಅದು ಕೊನೆ ಅಂಗಮಾರಿ ರೋಗ. ಹಾಗಾಗಿ ಇದರಲ್ಲಿ ತಾವು ಹೆಚ್ಚಿಗೆ ಬಳಸೋದಕ್ಕಾಗಿ ಔಷಧಿ ಬೆಳೆಸೋದಕ್ಕೆ. ಇನ್ನ ಗೆಡ್ಡೆ ಕೊಳೆ ರೋಗ ಒಂದು ಬರುತ್ತೆ. ನಾವು ಬಿತ್ತನೆ ಮಾಡಿದ ಒಂದು 15 ದಿವಸ ಒಳಗಡೆನೆ ಇದೊಂದು ಗೆಡ್ಡೆ ಮೃದು ಕೊಳೆ ರೋಗ ಅಂತೀವಿ. ಏನ್ ಬೀಜೋಪಚಾರ ಅಂತ ಯಾರು ಮಾಡಿರಲ್ವೋ ಅಂತ ಭೂಮಿಗಳಲ್ಲಿ, ಅಥವಾ ಬಿತ್ತನೆ ಮಾಡಿದ ಮರು ದಿನವೇ ಮಳೆ ಏನಾದರೂ ಜಾಸ್ತಿ ಬಂದ್ರೆ ಅಂತ ಒಂದು ಸಂದರ್ಭದಲ್ಲಿ ಮಣ್ಣಿನಲ್ಲಿರುವಂತಹ ಕೆಲವು ಶಿಲೀಂಧ್ರಗಳು ಗೆಡ್ಡೆನ ಕೊಳಿಸ್ಬಿಟ್ಟು ಮೊಳಕೆ ಊಟಕ್ಕೆ ಬಿಡಲ್ಲ. ಇದು ಗೆಡ್ಡೆ ಕೊಳೆ ರೋಗ ಅಂತೀವಿ. ಈ ರೋಗಕ್ಕೆ ನಾನು ಆವಾಗಲೇ ಬೀಜೋಪಚಾರ ಅಂತ ಏನ್ ಹೇಳಿದ್ವೋ, ಈ ಬೀಜೋಪಚಾರ ಪ್ರಾಮುಖ್ಯವಾದ ಒಂದು ಕೆಲಸ ಮಾಡುತ್ತೆ. ಆ ಬೀಜೋಪಚಾರ ಮಾಡಿದ್ರೆ ಮ್ಯಾಂಕೋಸಬ್ ಲೀಟರ್ಗೆ 3 ಗ್ರಾಂ ತರ ಬೆರೆಸ್ಕೊಂಡು 10 ನಿಮಿಷ ಹಜ್ಜಬೇಕಾಗುತ್ತೆ, 1/2 ಗಂಟೆ ಆರಿಸ್ಬಿಟ್ಟು ಬಿತ್ತನೆ ಮಾಡಿದ್ರೆ ಈ ರೋಗನ ನಾವು ತಡೆಯಬಹುದು. ಇದು ಬಹಳ ಮುಖ್ಯವಾಗಿ ಆಲೂಗಡ್ಡೆ ಬೆಳೆಯಲ್ಲಿ ಕಾಣಿಸಿಕೊಳ್ಳುವಂತಹ 3 ಶಿಲೀಂಧ್ರ ರೋಗಗಳು. ಹಾಗೆ ಇತ್ತೀಚಿನ ಒಂದು ಸಂಶೋಧನೆಗಳಲ್ಲಿ ನಾವು ಕೈಗೊಂಡಂತ ಕೆಲವು ಜೀವಾಣು ಜೈವಿಕ ಶಿಲೀಂಧ್ರ ನಾಶಕಗಳು ಅಂತಾನೆ ತಿಳಿಸಬಹುದು. ಬ್ಯಾಸಿಲಸ್ ಸಬ್ಟಿಲಿಸ್ ಅಂತ ಇದೊಂದು ದುಂಡಾಣು. ಇದರ ಒಂದು ಸಿಂಪರಣೆನೂ ಕೊನೆಯಂಗಮಾರ ಮೇಲೆ ಪರಿಣಾಮ ಇದೆ ಅಂತ ನಾವು ಕಂಡಿದ್ದೇವೆ. ಇದನ್ನು ತಾವು ಬೇಕಿದ್ರೆ ಬಳಸಬಹುದು. ಬ್ಯಾಸಿಲಸ್ ಸಬ್ಟಿಲಿಸ್ ಅಂತ ಸುಮಾರು ಅಂಗಡಿಗಳಲ್ಲಿ ಸಿಗ್ತವೆ. ಟ್ರೈಕೋಡರ್ಮ ಅಥವಾ ಟ್ರೈಕೋಡರ್ಮ ವಿರಿಡೆ ಅಥವಾ ಹಾರ್ಸಿಯನಮ್ ಅಂತ ಏನ್ ಬರುತ್ತೆ, ಇದು ಕೊನೆಯಂಗಮಾರಿಗೆ ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ. ಅದನ್ನ ತಾವು ಭೂಮಿಗೆ ಹಾಕಿ ಗೆಡ್ಡೆ ಮೃದು ಕೊಳೆ ರೋಗ ಅಂದಲ್ಲ ಅದನ್ನ ತಾವು ತಡೆಗಟ್ಟಬಹುದು, ಅದರಿಂದ ಎಫೆಕ್ಟ್ ಆಗುತ್ತೆ. ಬ್ಯಾಸಿಲಸ್ ಸಬ್ಟಿಲಿಸ್ ಅಂದ್ರೆ ಯಾವ ತರ ಸಿಂಪರಣೆ ಮಾಡಬೇಕು? ಬ್ಯಾಸಿಲಸ್ ಸಬ್ಟಿಲಿಸ್ ಅದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಬರುತ್ತೆ, ದ್ರಾವಣ ರೂಪದಲ್ಲಿ ಬರುತ್ತೆ. ಅದನ್ನ ಪ್ರತಿ ಲೀಟರ್ಗೆ ಎರಡು ಮಿಲಿ ತರ ಹಾಕೊಂಡು, ನಾನೇನ್ ಆವಾಗ್ಲೇ ಹೇಳಿದ್ ಮ್ಯಾಂಕೋಸಬ್ ಅಂತೀವಲ್ಲ, ಮ್ಯಾಂಕೋಸಬ್ ಜೊತೆಗೂ ಬೆರೆಸಬಹುದು, ಇಲ್ಲಾಂದ್ರೆ ಅದನ್ನ ಸಪರೇಟ್ ಆಗೂ ಮಾಡಬಹುದು. ಯಾಕಂದ್ರೆ ಅದು ಶಿಲೀಂಧ್ರ ನಾಶಕ, ಈ ದುಂಡಾಣ ಮೇಲೆ ಅಷ್ಟೊಂದು ಪರಿಣಾಮಕಾರಿ ಆಗಲ್ಲ, ಎರಡು ಮಿಕ್ಸ್ ಮಾಡಬಹುದು ಬೇಕಿದ್ರೆ. ಮತ್ತ ಹಂಗಾಗ್ಲಿ ಅಂದ್ರೆ ಇಂಡಿವಿಜುವಲ್ ಆಗಿ ಸಪರೇಟ್ ಆಗಿ ಲೀಟರ್ಗೆ 2 ಮಿಲಿ ತರ ಹಾಕೊಂಡು ಕನಿಷ್ಠ 1 ಎಕರೆಯಲ್ಲಿ 250 ಲೀಟರ್ ನೀರು ಹೊಡಿಬೇಕು, ದ್ರಾವಣ ಸಿಂಪರಣೆ ಮಾಡಬೇಕಾಗುತ್ತೆ. ಹೀಗೆ ಒಂದು 8 ದಿವಸ ಅಂತರದಲ್ಲಿ ಒಂದು 3-4 ಸಿಂಪರಣೆ ಬ್ಯಾಸಿಲಸ್ ಸಬ್ಟಿಲಿಸ್ ನ ಬಳಸಿದ್ರೆ ಬೆಳೆ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ, ರೋಗಕ್ಕೆ ಅಷ್ಟೊಂದು ಪರಿಣಾಮಕಾರಿ ಆಗಿಲ್ಲ. ನಾನು ಯಾಕಂದ್ರೆ ನಾವು ಎಕ್ಸ್ಪೆರಿಮೆಂಟ್ಸ್ ಮಾಡಿದೀವಿ, 30-40% ರೋಗನ ಅದು ಹತೋಟಿ ಮಾಡುತ್ತೆ ಅಷ್ಟೇ, ತುಂಬಾ ಚೆನ್ನಾಗಿದೆ. ಇನ್ನ ಒಂದು ಟೀ ಕಾಂಪೋಸ್ಟ್ ಅಂತ ಇತ್ತೀಚಿನ ದಿನಗಳಲ್ಲಿ ನಮ್ಮ ಈ ಆಲೂಗಡ್ಡೆ ಬೆಳೆಯಲ್ಲಿ ಬಳಸ್ತಾ ಇದೀವಿ, ಅಂದ್ರೆ ಎರೇಟೆಡ್ ಟೀ ಕಾಂಪೋಸ್ಟ್ ಅಂತೀವಿ. ಕೊಟ್ಟಿಗೆ ಗೊಬ್ಬರನ ನೀರಲ್ಲಿ ನೆನೆಸ್ಬಿಟ್ಟು ಅದರಲ್ಲಿ ಬರುವಂತ ಒಂದು ಆವಿ ರೂಪದಲ್ಲಿ ಬರುತ್ತಲ್ಲ, ಅದರ ದ್ರಾವಣವನ್ನು ನಾವು ಟೀ ಕಾಂಪೋಸ್ಟ್ ಅಂತ ಕರಿತೀವಿ. ಅದನ್ನ ಬೆಳೆ ಮೇಲೆ ಒಂದು 5 ಬಾರಿ ಆಲೂಗಡ್ಡೆ ಮೇಲೆ 5 ಬಾರಿ ಸಿಂಪರಣೆ ಮಾಡಿದ್ರೆ ಪ್ರತಿ ಲೀಟರ್ಗೆ 2-3 ml ಹಾಕೋಬೇಕಾಗುತ್ತೆ. 5 ಬಾರಿ ಸಿಂಪರಣೆ ಮಾಡಿದಾಗ ತುಂಬಾನೇ ಇಳುವರಿಯಲ್ಲಿ ಹೆಚ್ಚಿನ ಒಂದು ಇಳುವರಿ ನಾವು ಕಂಡಿದ್ದೇವೆ, 30-35% ಇಳುವರಿ ಹೆಚ್ಚಾಗುತ್ತೆ. ಇದು ಅಷ್ಟೇನೆ, ಕೊನೆ ಅಂಗಮಾರಿ ರೋಗ ಅಥವಾ ಏನೋ ಶಿಲೀಂಧ್ರ ರೋಗಗಳಿಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ, ಅದನ್ನು ತಾವು ಬಳಸಬಹುದು. ಶಿಲೀಂಧ್ರ ರೋಗಗಳು ಇನ್ಯಾವುದಾದ್ರು ಬರ್ತಾವ? ಸರ್ವೇ ಸಾಮಾನ್ಯವಾಗಿ ನಮ್ಮ ಹಾಸನ ಜಿಲ್ಲೆಗೆ ಬಹಳ ಪ್ರಮುಖವಾದ ಅಂದ್ರೆ ಅಂಗಮಾರಿ ರೋಗ, ಕೊನೆ ಅಂಗಮಾರಿ ಅಥವಾ ಮೊದಲ ಅಂಗಮಾರಿ. ಇನ್ನ ಬೇರೆ ಅಂತ ಒಂದು ಹಾನಿ ಉಂಟು ಮಾಡುವಂತ ಶಿಲೀಂಧ್ರ ರೋಗಗಳಿಲ್ಲ. ಬ್ಯಾಕ್ಟೀರಿಯಾ ರೋಗಗಳು ಬಹಳ ಮುಖ್ಯವಾಗಿ ದುಂಡಾಣು ಸುರುಗ ರೋಗ ಅಂತ ನಾವೇನು ಆಲೂಗಡ್ಡೆ ಬೆಳೆಯಲ್ಲಿ ಬರುತ್ತೋ ಇದು ಬಹಳನೇ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇದೆ, ಮೊದಲಿಂದನೂ ಇದೆ, ಸುಮಾರು 15 ವರ್ಷದಿಂದ ಈ ರೋಗ ಕಾಡ್ತಾ ಇರ್ತೀವಿ. ಇದರ ಮುಖ್ಯವಾದ ಲಕ್ಷಣ ಏನಪ್ಪ ಅಂದ್ರೆ ಮೊಳಕೆಯಾಗಿ 1-1.5 ತಿಂಗಳು ಅಂದ್ರೆ ಹೂವಾಡುವ ಸಮಯ ಅಂತೀವಿ, ಅಥವಾ ಗೆಡ್ಡೆ ಕಟ್ಟುವ ಸಮಯದಲ್ಲಿ ಇದ್ದಕ್ಕಿದ್ದಂಗೆ ನೀರಿಲ್ದಂಗೆ ಹೆಂಗೆ ಗಿಡ ಬಡುತ್ತೋ ಅದೇ ರೀತಿ ಗಿಡ ಬಡುತ್ತೆ. ಬೇರೆ ನಿಮಗೆ ಬೇರೆಲ್ಲಾಗ್ಲಿ ಎಲೆ ಮೇಲಾಗ್ಲಿ ಬೇರೆ ಏನು ಮಚ್ಚೆಗಳು ಅಥವಾ ಬೇರೆ ಏನು ಲಕ್ಷಣಗಳು ಕಾಣಲ್ಲ. ನೀರಿಲ್ದವರವಾಗ ಹೆಂಗೆ ಎಲೆ ಬಾಡುತ್ತೋ ಆ ರೀತಿ ಎಲೆ ಎಲ್ಲ ಬಾಡಿ ಹಿಂಗೆ ಸೊರಗುತ್ತೆ. ಹಾಗಾಗಿ ಇದನ್ನ ದುರ್ಣಾನು ಸೊರಗು ರೋಗ ಅಂತೀವಿ. ಅಂತ ಒಂದು ಸಂದರ್ಭದಲ್ಲಿ ಇದು ಮುಂದುವರೆದ್ರೆ, ಈ ರೋಗ ಮುಂದುವರೆದ್ರೆ, ನಾವೇನು ಹತೋಟಿ ಮಾಡದೆ ಹಂಗೆ ಬಿಟ್ರೆ ಮುಂದುವರೆದ್ರೆ ಇದು ಗೆಡ್ಡೆಗೂ ಇಳಿಯುತ್ತೆ. ಗೆಡ್ಡೆ ಮೇಲೆ ಕಂದು ಬಣ್ಣದ ಮಚ್ಚೆಗಳು ಬರುತ್ತೆ. ಆ ಗೆಡ್ಡೆನ ಎರಡು ಹೋಲ್ಡ್ ಮಾಡಿದಾಗ ಸೆಂಟ್ರಲ್ಲಿ ಒಂದು ಕಂದು ಬಣ್ಣದ ಒಂದು ರಿಂಗ್ ಸಿಗುತ್ತೆ. ಇದ್ರ ಮೇಲೆ ಆತರ ಕಂದು ಬಣ್ಣದ ಮಚ್ಚೆ ಕಾಣುತ್ತೆ. ಇದು ಈ ರೋಗದ ಮುಖ್ಯವಾದ ಲಕ್ಷಣ. ಇದು ಮಣ್ಣಿನಲ್ಲೇ ಇರುವಂತಹ ಒಂದು ದುಂಡಾಣು. ಮಣ್ಣಿನಲ್ಲಿ ಸುಮಾರು ಒಂದು 10-15 ವರ್ಷ ಜೀವಂತವಾಗಿ ಬದುಕುವಂತ ಬೆಳೆ ಇಲ್ಲಾಂದ್ರೂ ಜೀವಂತವಾಗಿರುವಂತ ಒಂದು ಸಾಮರ್ಥ್ಯ ಈ ದುಂಡಾಣುಗಿರುತ್ತೆ. ಹಾಗಾಗಿ ಒಂದು ಸಲ ಆ ಭೂಮಿಯಲ್ಲಿ ಆ ರೋಗ ಬಂತು ಅಂದ್ರೆ ಗ್ಯಾರಂಟಿ ಬರೋ ವರ್ಷ ಹಾಕಿದ್ರು ಬರುತ್ತೆ. ಆ ರೀತಿ ರೈತರು ಅರ್ಥ ಮಾಡ್ಕೋಬೇಕಾಗುತ್ತೆ. ಸರ್ವೇ ಸಾಮಾನ್ಯವಾಗಿ ಇದು ದುಂಡಾಣು ಸೊರಗು ರೋಗ. ನಿಮ್ಗೆ ಏನು ನಾವು ಸೊಲ್ನೇಷಿಯಸ್ ಕ್ರಾಪ್ಸ್ ಅಂತ ಏನ್ ಬೆಳಿತೀವಿ, ಟೊಮ್ಯಾಟೊ, ಬದನೆಕಾಯಿ, ಆಮೇಲೆ ಮೆಣಸಿನಕಾಯಿ, ಆಲೂಗಡ್ಡೆ, ಈ 4 ತರಕಾರಿಗಳಿಗೂ ಈ ರೋಗ ಕಾಮನ್ ಆಗಿ ಬರುತ್ತೆ. ಅಂತ ಒಂದು ಭೂಮಿಯಲ್ಲಿ 4 ತರಕಾರಿಗಳನ್ನ ನಾವು ಕಂಟಿನ್ಯೂಸ್ ಆಗಿ ಬೆಳಿಬಾರದು. ಇದು ದುಂಡಾನು ಸೊರಗು ರೋಗದ ಒಂದು ರೋಗ ಲಕ್ಷಣಗಳು. ಇದರ ಹತೋಟಿ ಏನಪ್ಪಾ ಅಂದ್ರೆ, ಇದರ ಹತೋಟಿ ತುಂಬಾನೇ ಕಷ್ಟ. ಬಹಳ ಮುಖ್ಯವಾಗಿ ನಾವು ಬೆಳೆ ಪರಿವರ್ತನೆ ಮಾಡಬೇಕಾಗುತ್ತೆ. ಏನು ನಾವು ತರಕಾರಿ ಸೊಲ್ನೇಷಿಯಸ್ ಕ್ರಾಪ್ಸ್, ಆಗಾಗಲೇ ನಾನು ಏನ್ ಹೇಳಿದೆ, ಬದನೆಕಾಯಿ, ಮೆಣಸಿನಕಾಯಿ, ಟೊಮ್ಯಾಟೊ, ಆಲೂಗಡ್ಡೆ, ಇಂಥ ಬೆಳೆಗಳನ್ನ ಅಂತಹ ಭೂಮಿಯಲ್ಲಿ ಬೆಳಿಲೇಬಾರದು. ಕನಿಷ್ಠ ಒಂದು 3-4 ವರ್ಷ ಈ ತರಕಾರಿ ಬೆಳೆಗಳನ್ನ ಬೆಳಿಬಾರದು. ಅದರ ಬದಲು ರಾಗಿ ಅಥವಾ ಜೋಳ ಅಥವಾ ಮೆಕ್ಕೆಜೋಳ, ಈ 3 ಯಾವ್ದಾದ್ರೂ ಬೆಳಿಬಹುದು. ಏನಾಗುತ್ತಂದ್ರೆ, ಒಂದ್ 2 ಇಂಥ ರಾಗಿ ಅಥವಾ ಜೋಳ ಅಥವಾ ಮೆಕ್ಕೆಜೋಳ ಬೆಳೆದಾಗ ಅದ್ರ ಬೇರಲ್ಲಿ ಸೈನೈಡ್ ಅಂತ ಉತ್ಪತ್ತಿ ಮಾಡುತ್ತೆ. ಆ ಸೈನೈಡ್ ಮಣ್ಣಿನಲ್ಲಿರುವಂತಹ ಈ ದುಂಡಾಣನ ಸಾಯಿಸುತ್ತೆ. ಒಂದು 3 ಆದ್ಮೇಲೆ ಈ ತರಕಾರಿ, ಆಲೂಗಡ್ಡೆ ಅಥವಾ ಟೊಮ್ಯಾಟೊ ಅಥವಾ ಬದನೆ ಅಥವಾ ಮೆಣಸಿನಕಾಯಿ ಗಿಡಗಳನ್ನ ಬೆಳೆದಾಗ ರೋಗದ ತೀವ್ರತೆ ಕಡಿಮೆ ಆಗಿರುತ್ತೆ. ಮುಂಜಾಗ್ರತೆಯಾಗಿ ನಾವೇನ್ ಮಾಡ್ಬೇಕಾಗುತ್ತೆ, ಮಣ್ಣಿಗೆ ಒಂದು 8-10 ಕೆಜಿಯಷ್ಟು ಬ್ಲೀಚಿಂಗ್ ಪೌಡರ್ನ ಎರಚಿಬಿಟ್ಟು ಉಳುಮೆ ಮಾಡಬೇಕಾಗುತ್ತೆ. ಉಳುಮೆ ಮಾಡಿ ಒಂದು 10 ಆದ್ಮೇಲೆ ನಾವು ಬಿತ್ತನೆ ಕೈಗೊಳ್ಬೇಕು. ಇದು ಒಂದು ಮುಂಜಾಗ್ರತಾ ಒಂದು ಕ್ರಮ. ಅದರ ಜೊತೆಗೆ ತಿಪ್ಪೆ ಗೊಬ್ಬರ ಸಾಕಷ್ಟು ಏನು ನಾವು ಶಿಫಾರಸ್ ಮಾಡಿರ್ತೀವಿ, ಎಕರೆಗೆ 10-12 ಅಂತ ಹೇಳ್ತೀವಿ, ಅದನ್ನು ಬೆರೆಸ್ಬಿಟ್ಟು ಉಳುಮೆ ಮಾಡಬೇಕಾಗುತ್ತೆ. ಮತ್ತೆ ಬ್ಯಾಚುಲರ್ ಸೆಪ್ಟಿಲಿಸ್ ಅಂತ ಆವಾಗ್ಲೇ ಹೇಳಿದೆ, ಅದು ಮಣ್ಣಿನಲ್ಲೂ ಉಳ್ಕೊಳ್ಳುವಂತ ಒಂದು ಸಾಮರ್ಥ್ಯ ಅದಕ್ಕಿದೆ. ಕೊಟ್ಟಿಗೆ ಗೊಬ್ಬರ ಜೊತೆ ಬ್ಯಾಚುಲರ್ ಸೆಪ್ಟಿಲಿಸ್ ನ ನಾವು ಮಿಕ್ಸ್ ಮಾಡಿ ಮಣ್ಣಿಗೆ ಎರಿಸಿದಾಗ ಈ ರೋಗ ತಡೆಯುವಂತ ಒಂದು ಸಾಮರ್ಥ್ಯ ಇರುತ್ತೆ. ಹಾಗೆ ಅಕಸ್ಮಾತ್ ಬೆಳೆ ಬೆಳೆದಿದ್ರಿ, 1-1.5 ತಿಂಗಳಾಗಿದೆ, ಆ ರೋಗದ ಲಕ್ಷಣ ಕಾಣಿಸ್ತಪ್ಪ ಅಂದ್ರೆ, ಅಂತ ಒಂದು ಸಂದರ್ಭದಲ್ಲಿ ಈ ರೋಗನ ನಾವು ಹೇಗೆ ಅತೋಟಿ ಮಾಡ್ಬೇಕಂದ್ರೆ, ಆ ಸಾಲಿನಲ್ಲಿ ನೀರು ಒಂದು ಮುಖಾಂತರ ಅದು ರೋಗ ಹರಡುತ್ತೆ. ನೀರು ಯಾವ ಕಡೆ ಹೋಗುತ್ತೆ ಆ ಕಡೆ ರೋಗಾಣು ಹೋಗುತ್ತೆ. ಹಾಗಾಗಿ ಆ ರೋಗ ಬಂದಿರೋ ಗಿಡದಿಂದ ಬೇರೆ ಕಡೆಗೆ ನೀರು ಹೋಗದಂತೆ ನಾವು ನೋಡ್ಕೋಬೇಕಾಗುತ್ತೆ. ಹಾಗೂ ಮಣ್ಣು ಸಮೇತ ಹರಡದಂಗೆ ನೋಡ್ಕೋಬೇಕಾಗುತ್ತೆ. ಇದಕ್ಕೆ ಏನ್ ನಾವು ಔಷಧಿ ಅಂತ ಏನ್ ಹೇಳ್ತೀವಿ, ಕೆಮಿಕಲ್ಸ್ ಬಹಳ ಕಡಿಮೆ, 2 ಔಷಧಿ ಇದೆ, ಅದನ್ನು ಯಥೇಚ್ಛವಾಗಿ ಬಳಸಬೇಕಾಗುತ್ತೆ. ಒಂದು ಸ್ಟ್ರೆಪ್ಟೋಸೈಕ್ಲಿನ್ ಅಂತ ಒಂದು ಆಂಟಿಬಯೋಟಿಕ್ ಬರುತ್ತೆ, ಅದನ್ನ 0.5 g/L ಅಂತೀವಿ. ಮತ್ತೆ ಕಾಪರ್ ಆಕ್ಸಿ ಕ್ಲೋರೈಡ್ ಅಂತ, ಇದನ್ನ ಪ್ರತಿ ಲೀಟರ್ಗೆ 3 ತರ, ಈ ಎರಡನ್ನೂ ಬೆರೆಸ್ಕೊಂಡು ಬುಡಕ್ಕೆ ನಾವು ನೀರು ಬಿಡಬೇಕಾಗುತ್ತೆ. ಸ್ಪ್ರೇ ಮಾಡಬಾರ್ದು, ಆ ಬಡ್ಡೆಗೆ ನೀರು ಬಿಡ್ತಾ ಹೋಗ್ಬೇಕು, ಈ ಔಷಧಿ ದ್ರಾವಣನ ಸುರಿಬೇಕಾಗುತ್ತೆ. ಹಾಗೆ ಸುತ್ತಮುತ್ತ ಏನು 2-3 ಸಾಲು ಇರ್ತದೆ, ಅದಕ್ಕೂ ನಾವು ಮುಂಜಾಗ್ರತೆಯಾಗಿ ಈ ಒಂದು ದ್ರಾವಣನ ಸುರಿಬೇಕು. 8-10 ಬಿಟ್ಟು ಇದನ್ನ 3 ನಾವು ಬಡ್ಡೆಗೆ ಬಿಡಬೇಕಾಗುತ್ತೆ. ಹೀಗೆ ಮಾಡಿದಾಗ ಆ ರೋಗ ಅಲ್ಲಿಗೆ ನಿಂತ್ಕೊಳ್ಳುತ್ತೆ. ಮತ್ತೆ ಗ್ಯಾರಂಟಿ ಆ ದುಂಡಾಣು ಮಣ್ಣಿನಲ್ಲಿ ಇರುತ್ತೆ, ಬರೋ ವರ್ಷ ಅದೇ ಬೆಳೆನ ಬೆಳಿಬಾರದು. ಬೆಳೆ ಪರಿವರ್ತನೆ ಬಹಳ ಮುಖ್ಯ, ಇದರಲ್ಲಿ ರಾಗಿ ಅಥವಾ ಜೋಳ ಬೆಳಿಬಹುದು. ಇದು ದುಂಡಾಣು ಸೊರಗು ರೋಗ. ದುಂಡಾಣು ರೋಗಗಳಲ್ಲಿ ಬಹಳ ಪ್ರಮುಖವಾದ ಇದೊಂದೇ, ಹಾಸನ ಜಿಲ್ಲೆಯಲ್ಲಿ ಕೆಲವು ಭಾಗಗಳಲ್ಲಿ ಕಾಣಿಸ್ತಾ ಇದೆ, ಅದನ್ನ ಹತೋಟಿ ಮಾಡಬಹುದು. ನೆಮಟೋಡ್ಗಳ ಸಮಸ್ಯೆ ಏನಾದ್ರೂ ಇದೆಯಾ? ಜಂತುಗಳದ್ದು ಆಲೂಗಡ್ಡೆ ಬೆಳೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣಿಸ್ತಾ ಇದೆ. ಇದು ಏನಾಗುತ್ತಂದ್ರೆ, ಇದರ ರೋಗ ಲಕ್ಷಣ ಏನಪ್ಪಾ ಅಂದ್ರೆ, ಬೇರುಗಳಲ್ಲಿ ಸಣ್ಣ ಸಣ್ಣ ಗಂಟು ಕಟ್ಕೊಳ್ತದೆ. ಯಾವಾಗ ಸಣ್ಣ ಸಣ್ಣ ಗಂಟು ಕಟ್ಕೊಳ್ಳುತ್ತೋ ನೀರು ಕೊರತೆ ಮೇಲ್ಭಾಗ ಕಾಣಬರುತ್ತೆ. ನೀರಿಲ್ಲದೆ ಗಿಡ ಹೆಂಗ್ ಬಾಳುತ್ತೋ ಆ ರೀತಿ ಬಾಳೋದು ಇದರಲ್ಲೂ ಸರ್ವೇ ಸಾಮಾನ್ಯವಾಗಿ ಕಾಣಬಹುದು. ಆಮೇಲೆ ಬೆಳೆ ಕುಂಠಿತವಾಗಿರುತ್ತೆ. ಮತ್ತೆ ಬಹಳ ಮುಖ್ಯವಾದ ಒಂದು ಲಕ್ಷಣ ಈ ರೋಗದ ಲಕ್ಷಣ ಅಂದ್ರೆ, ಎಲೆಯೆಲ್ಲ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಎಲೆಯೆಲ್ಲ ಹಳದಿ ಬಣ್ಣ ತಿರುಗಿ ಕುಂಠಿತವಾಗಿ ಗಿಡ ಕಾಣಿಸ್ತಿರುತ್ತೆ. ಅಂತ ಗಿಡ ಕಿತ್ತು ನೋಡಿದಾಗ ಬೇರಲ್ಲಿ ಖಂಡಿತ ನಾವು ಆ ಬೇರು ಗಂಟನ್ನ ಕಾಣಬಹುದು. ಹಾಗಾಗಿ ಇದನ್ನ ಬೇರು ಗಂಟು ರೋಗ ಅಂತ ಕರಿತೀವಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಕಡೆ ಬರ್ತಾ ಇದೆ. ಸಾಮಾನ್ಯವಾಗಿ ಮರಳು ಮಿಶ್ರಿತ ಭೂಮಿಗಳಲ್ಲಿ ಈ ರೋಗ ಜಾಸ್ತಿ ಇದೆ. ಇದು ತುಂಬಾ ಸುಲಭವಾಗಿ ನಾವು ಹತೋಟಿ ಮಾಡಬಹುದು. ನಾವೇನು ಫೋರೇಟ್ ಅಂತ ಕರಿತೀವಿ ಅಥವಾ ಕಾರ್ಬೋಫ್ಯೂರಾನ್ ಅಂತ ಕರಿತೀವಿ, ಅದನ್ನ ಪ್ರತಿ ಎಕರೆಗೆ 5 ಕೆಜಿ ತರ ಮುಂಜಾಗ್ರತೆಯಾಗಿ ನಾವು ಭೂಮಿಗೆ ಎರಚಿಕೊಂಡು ಉಳುಮೆ ಮಾಡಿದ್ರೆ ಈ ರೋಗನ ಹತೋಟಿ ಮಾಡಬಹುದು. ಇವಿಷ್ಟೇ ಪ್ರಧಾನವಾದ ಕಾಯಿಲೆಗಳ ಆಲೂಗಡ್ಡೆಗೆ. ತಾವು ಗಮನಿಸಿದಾಗ ಇನ್ನೇನಾದ್ರೂ ಸಮಸ್ಯೆಗಳು ಕಂಡು ಬರಬಹುದು? ನಮ್ಮ ಹಾಸನ ಜಿಲ್ಲೆಯಲ್ಲಿ ಬಹಳ ಮುಖ್ಯವಾಗಿ ನಾನು ಇವಾಗ ಏನ್ ಹೇಳಿದ್ನ, ಬಹಳ ಮುಖ್ಯವಾದ ರೋಗಗಳು. ಅದರ ಜೊತೆಗೆ ಪ್ರತಿ ವರ್ಷ ನಾನು ಆವಾಗ ಹೇಳ್ದಂಗೆ ಆಲೂಗಡ್ಡೆ ಬೆಳೆಯಲ್ಲಿ ಸರಿಸುಮಾರು ಒಂದು 30-30 ವೈರಸ್ ರೋಗಗಳು ರಿಪೋರ್ಟ್ ಆಗಿದ್ದಾವೆ. ಅದರಲ್ಲಿ ನಮಗೆ ಬಹಳ ಕಂಡು ಬರುವಂತ ಒಂದು ವೈರಸ್ ರೋಗ ಅಂದ್ರೆ ಮುದುಡು ರೋಗ ಅಂತ ಕರಿತೀವಿ. ಇದು ಪೊಟ್ಯಾಟೊ ವೈರಸ್ ವೈ ಅಂತ ಒಂದು ವೈರಸ್ ಇಂದ ಬರುತ್ತೆ. ನೋಡಬಹುದು ಗಿಡದಲ್ಲಿ ಎಲೆ ಮೇಲೆ ಸಿರು ಬಣ್ಣದ ಒಂದು ಎಫೆಕ್ಟ್ಸ್ ನೋಡಬಹುದು ನಾವು. ಅದು ಗಿಡದಿಂದ ಗಿಡಕ್ಕೆ ಇರೋ ವೈರಸ್ನ ಹರಡುತ್ತೆ. ಅದು ಸರಿಸುಮಾರು ಒಂದೂವರೆ ತಿಂಗಳಲ್ಲಿ ನಮಗೆ ಸಾಕಷ್ಟು ಕಾಣಿಸ್ಕೊಳ್ಳುತ್ತೆ ಈ ರೋಗ. ಅಂದ್ರೆ ಇದರ ಒಂದು ಅಫಿಡ್ ಬೆಳವಣಿಗೆಗೆ ಒಂದು ತಂಪಾದ ವಾತಾವರಣ ಬೇಕಾಗುತ್ತೆ. ಅಂತ ವಾತಾವರಣದಲ್ಲಿ ಇದು ಶೀಘ್ರವಾಗಿ ಈ ವೈರಸ್ ರೋಗನ ಹರಡುತ್ತೆ. ಬಹಳ ಇದರಿಂದ ನಮಗೆ ಹಾನಿ ಅಷ್ಟೊಂದು ಕಂಡು ಬರಲ್ಲ. ಆದರೂ ಸ್ವಲ್ಪ ಗಿಡದ ಒಂದು ಬೆಳವಣಿಗೆ ಕಡಿಮೆ ಆಗುತ್ತೆ. ಖಂಡಿತ ಒಂದು 10-15% ಇಳುವರಿ ಅಂತೂ ಕಡಿಮೆ ಆಗುತ್ತೆ. ಈ ರೀತಿ ಇರುತ್ತೆ. ಇದಕ್ಕೆ ಬಹಳ ಮುಖ್ಯವಾಗಿ ನಾನು ಕೊನೆಯಂಗಮ ರೋಗಕ್ಕೆ 4 ಶಿಲೀಂದ್ರನಾಶಕಗಳು ಹೇಳಿದ್ನ, ಆ 4 ಶಿಲೀಂದ್ರನಾಶಕಗಳ ಜೊತೆಗೇನೆ ಈ ಕೀಟನಾಶಕನ ಬಳಸ್ಕೋಬೇಕಾಗುತ್ತೆ. ಪ್ರಾರಂಭಿತ ಹಂತದಲ್ಲಿ ಮೊದಲನೇ ಸಿಂಪರಣೆ 20-25 ದಿವಸದಲ್ಲಿ ಮ್ಯಾಂಕೋಸೆಬ್ 2.5 ಗ್ರಾಮ್ ಪ್ರತಿ ಲೀಟರ್ಗೆ ಹಾಕೊಂಡು ಅದರ ಜೊತೆಗೆ ಇಮಿಡಾಕ್ಲೋಪಿಡ್ ಅಂತ ಕರಿತೀವಿ ಕೀಟನಾಶಕ, ಅದನ್ನ 1 ಲೀಟರ್ ನೀರಿಗೆ 0.5 ml ಅಂತ ಬೆರೆಸ್ಕೊಂಡು 2 ಸಿಂಪರಣೆ ಮಾಡಬಹುದು. ಹೀಗೆ ಒಂದು 2 ಸಿಂಪರಣೆ ಕೀಟನಾಶಕ ಇಮಿಡಾಕ್ಲೋಪಿಡ್ 2 ಸಿಂಪರಣೆ ಒಂದು 20-25 ಮತ್ತೆ 30-35 ದಿನದಲ್ಲಿ ಕೊಟ್ಟಾಗ ಈ ವೈರಸ್ ರೋಗನ ನಾವು ಹರಡುವಿಕೆಯನ್ನ ತಡಿಬಹುದು. ಇದು ಸರ್ವೇ ಸಾಮಾನ್ಯವಾಗಿ ಅಷ್ಟೊಂದು ಪ್ರಾಮುಖ್ಯವಾದ ಒಂದು ರೋಗ ಹಾಸನ ಜಿಲ್ಲೆಗೇನಲ್ಲ. ಆದ್ರೆ ಇದೇ ಜಾತಿಯ ಬೇರೆ ಬೆಳೆಗಳಲ್ಲಿ ತುಂಬಾ ಪ್ರಧಾನವಾಗಿ ಕಂಡು ಬರುತ್ತೆ ಅನ್ಸುತ್ತೆ. ಖಂಡಿತ ಟೊಮ್ಯಾಟೋದಲ್ಲಿ ವೈರಸ್ ಬೇರೆ, ಟೊಮ್ಯಾಟೋ ರಿಂಗ್ ಸ್ಪಾಟ್ ವೈರಸ್ ಅಂತೀವಿ, ಆಮೇಲೆ ಟೊಮ್ಯಾಟೋ ಲೀಫ್ ಕರ್ಲ್ ವೈರಸ್ ಅಂತೀವಿ. ಆ ಬೇರೆ ಜಾತಿ, ಅದು ಬೇರೆ ಜಾತಿ. ಅದನ್ನ ಆ ಒಂದು ಟೊಮ್ಯಾಟೋದಲ್ಲಿ ಕಂಡು ಬರುವಂತಹ ವೈರಸ್ಗಳನ್ನ ಥ್ರಿಪ್ಸ್ ಮತ್ತೆ ವೈಟ್ ಫ್ಲೈ ಅಂತ ಬಿಳಿ ನೊಣದಿಂದ ಹರಡುತ್ತೆ. ಅದನ್ನ ಈಗೇನು ನಾನು ಕೀಟನಾಶಕ ಹೇಳಿದ್ನೋ ಇಮಿಡಾಕ್ಲೋಪಿಡ್ ಅಥವಾ ಕಾನ್ಪುಡರ್ ಅಂತ ಕರಿತೀವಿ. ಅದನ್ನ ನಾವು 0.5 ml ಪ್ರತಿ ಲೀಟರ್ಗೆ ಹಾಕೊಂಡು ಸಿಂಪರಣೆ ಮಾಡಿದಾಗ ಹತೋಟಿ ಮಾಡಬಹುದು. ಆದ್ರೆ ಆಲೂಗಡ್ಡೆಯಲ್ಲಿ ಕಂಡು ಬರೋ ವೈರಾಣು ಬೇರೆ ಅಂತೀರಿ? ಖಂಡಿತ ಬೇರೆ. ಪೊಟ್ಯಾಟೊ ವೈರಸ್ ವೈ ಅಥವಾ ಎಕ್ಸ್ ಎಸ್ ಸುಮಾರಷ್ಟು 30-35 ವೈರಸ್ಗಳು ಬರ್ತವೆ. ಅದರಲ್ಲಿ ವೈ ನಮಗೆ ಜಾಸ್ತಿ ಕಾಣುತ್ತೆ, ಪೊಟ್ಯಾಟೊ ವೈರಸ್ ಎಕ್ಸ್ ಕಾಣುತ್ತೆ. ಒಂಥರ ಹಳದಿ ಮತ್ತು ತಿಳಿ ಹಳದಿ ಬಣ್ಣದ ಮಚ್ಚಿಗಳು ಎಲೆ ಮೇಲೆ ಕಾಣುತ್ತೆ. ಆದ್ರೆ ಒಂದು ಹಾವಳಿ ಏನ್ ಜಾಸ್ತಿ ಇಲ್ಲ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ. ಪೊಟ್ಯಾಟೊ ವೈರಸ್ ವೈ ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಡಾಕ್ಟರ್ ನಾಗರಾಜ್ ಅವರೇ, ತಾವೇ ಆರಂಭದಲ್ಲೇ ಹೇಳಿದ್ರಿ 60 ದಿವಸದವರೆಗೂ ರೋಗ ಬರದಂಗೆ ಬೆಳೆ ನೋಡ್ಕೊಂಡ್ಬಿಟ್ರೆ ಆಮೇಲೆ ಯಾವುದೇ ರೀತಿಯ ಸಿಂಪರಣೆ ಮಾಡೋ ಅಗತ್ಯ ಇಲ್ಲ ಅಂತ. ನಿಜ ನಿಜ ಅಲ್ವಾ? ಹೌದು. ಅಂದ್ರೆ ಬೆಳೆಗಾರರು ಏನ್ ಹೇಳ್ತಾರೆ, 90-100 ದಿವಸದವರೆಗೂ ಬೆಳೆ ಆರೋಗ್ಯವಾಗಿದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ. 15-20% ಇಳುವರಿ ನಮಗೆ ಜಾಸ್ತಿ ಆಗುತ್ತೆ. ಬೆಳೆ ಹಸರಾಗಿರ್ಬೇಕು ನಮಗೆ 90 ದಿನದವರೆಗೆ ಅಂತ ಹೇಳ್ತಾರೆ. ಆ ತರಹ ಬೆಳೆ ಹಸರಾಗಿ ಇಟ್ಕೊಳ್ಳೋದು ಹೇಗೆ ಏನಾದರೂ? ಇದು ಪಾಪ ರೈತರ ಒಂದು ತಪ್ಪು ಕಲ್ಪನೆ. ಯಾವುದೇ ಕಾರಣಕ್ಕೂ ನಾವು ಆಲೂಗಡ್ಡೆ ಬೆಳೆನ 70-75 ದಿವಸ ಆದ್ಮೇಲೆ ಬೆಳೆ ಒಣಗಬೇಕು. ಅದು ಯಾವುದೇ ಕಾರಣಕ್ಕೂ 75 ದಿವಸ ಆದ್ಮೇಲೆ ಹಸಿರಾಗಿರಬಾರ್ದು. ಯಾಕಂದ್ರೆ 75 ದಿವಸ ಆದ್ಮೇಲೆ ಅದು ಏನು ಗೆಡ್ಡೆ ಕಟ್ಟೆ ಸಾಮರ್ಥ್ಯ ಇರುತ್ತೆ, ಕಂಪ್ಲೀಟ್ 100% ಗೆಡ್ಡೆ 75 ದಿವಸಕ್ಕೆ ಆಗೋಗಿರುತ್ತೆ. ಅದ್ರ ಮೇಲೆ ಗೆಡ್ಡೆ ಬೆಳೆಯಲ್ಲ. ನೀವೇನಾದ್ರೂ 75 ದಿವಸ ಆದ್ರೂ 90 ದಿವಸವರೆಗೆ ಹಸಿರಾಗಿ ಇಟ್ಕೊಂಡ್ರೆ ಅದು ರಿವರ್ಸ್ ಫೋಟೋಸಿಂಥಿಸ್ ಆಗುತ್ತೆ. ಗೆಡ್ಡೆಯಿಂದ ಎಲೆ ಭಾಗಕ್ಕೆ ಆಹಾರ ರಿವರ್ಸ್ ಆಗುತ್ತೆ. ಅವಾಗ ಗೆಡ್ಡೆಯಲ್ಲಿ ಕ್ವಾಲಿಟಿನೂ ಇರಲ್ಲ, ಪ್ಲಸ್ ತೂಕನೂ ಕಡಿಮೆ ಆಗುತ್ತೆ. ಹಾಗಾಗಿ ದಯವಿಟ್ಟು ಅಂತ ಒಂದು ಕಲ್ಪನೆ ಇಟ್ಕೋಬೇಡಿ. ಆಲೂಗಡ್ಡೆ ನೀವೇನು ಕೊನೆಯಂಗಮಾರಿಗೋಸ್ಕರ ಇಷ್ಟೊಂದು ಎದುರ್ತೀರಿ, 75 ದಿವಸವರೆಗೂ ಸ್ವಲ್ಪ ಅರ್ಧಂಬರ್ಧ ಹಸಿರಿದ್ರು ಸಾಕು, 75 ದಿವಸವರೆಗೂ ನಿಮ್ ಬೆಳೆ ಖಂಡಿತ ನಿಮ್ ಕೈಗೆ 100% ಸಿಗುತ್ತೆ. ಈ ರೀತಿ ದಯವಿಟ್ಟು ಮಾಡಬೇಡಿ. ಸಾಕಷ್ಟು ರೈತರು ಮಾರ್ಕೆಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಘನಘೋರವಾಗಿ ಬೆಳೆಸ್ಬಿಡ್ಬೋದು, ಏನು ಮೊಣಕಾಲ್ವರೆಗೂ ಬೆಳೆಸ್ತಾರೆ. ಆಮೇಲೆ ಗ್ರೋತ್ ರೆಗ್ಯುಲೇಟರ್ ಅಂತ ಅಂಗಡಿಗಳಲ್ಲಿ ತಗೊಂಡ್ಬಂದು ಹೊಡಿತಾರೆ. ಇದು ನಿಜವಾಗ್ಲೂ ತಪ್ಪು ಮಾಹಿತಿ ಹರಡ್ತಾ ಇದೆ. ಆತರ ಗ್ರೋತ್ ರೆಗ್ಯುಲೇಟರ್ಸ್ ಆಲೂಗಡ್ಡೆಯಲ್ಲಿ ಬಳಸಬಾರದು, ಬೇಕಾಗೂ ಇಲ್ಲ, ಆತರ ಮಾಡಬಾರದು. ಆಮೇಲೆ ಪ್ರತಿ ಸಿಂಪರಣಗೂ ಸೂಕ್ಷ್ಮಾಣು ಪೋಷಕಾಂಶಗಳು ಸ್ಪ್ರೇ ಮಾಡಿ ಅಂತ ಹೇಳ್ತಾರೆ. ಆಲೂಗಡ್ಡೆ ಅವೆಲ್ಲ ಜಾಸ್ತಿ ನಿಜವಾಗ್ಲೂ ತಗೊಳ್ಳಲ್ಲ. ಸೂಕ್ಷ್ಮಾಣು ಪೋಷಕಾಂಶಗಳು ಅಷ್ಟೊಂದು ಆಲೂಗಡ್ಡೆ ಬೆಳೆಗೆ ಬೇಕಾಗಿಲ್ಲ. ಟೊಮಾಟೊ ಗೋಡಿದೆ ಬೇಕಿದ್ರೆ ಹೂ ಬರುತ್ತೆ, ಅದು ಬರುತ್ತೆ, ಕಾಯಿ ಜಾಸ್ತಿ ಬರುತ್ತೆ. ಆಲೂಗಡ್ಡೆಗೆ ಏನಕ್ಕೆ ಬೇಕು? ಆಲೂಗಡ್ಡೆಗೆ ಬಹಳ ಮುಖ್ಯವಾಗಿ ಗೊಬ್ಬರಗಳೇನು ಶಿಫಾರಸ್ ಮಾಡಿದ್ರೆ 30-40 ಕೆಜಿ ಏನು ಸಾರಜನಕ ರಂಜಕ ಪೊಟ್ಯಾಶು ಇದ್ರ ಜೊತೆ ಕೊಟ್ಟಿಗೆ ಗೊಬ್ಬರ ಇಷ್ಟು ಮಾಡಿದ್ರೆ ಸಾಕು. ಸ್ವಲ್ಪ ಸಲ್ಫರ್ ಕೇಳುತ್ತೆ, ಸಲ್ಫರ್ ಬಹಳ ಗಂಧಕ ಅಂತ ಏನ್ ಕರಿತೀವಿ ಅದು ಬಹಳ ಕೇಳುತ್ತೆ. ಅದರ ಒಂದು ಕೊರತೆಯನ್ನ ಹೆಂಗ್ ನೀಗಿಸ್ಬೋದು ಅಂದ್ರೆ, ನಾವು ರೈತರು ಏನು ಬಂಗಾರದ ಗೊಬ್ಬರ ಅಂತಾರಲ್ಲ 20-20 ಗೊಬ್ಬರ ಅಂತ, ಅದರಲ್ಲಿ ಸಲ್ಫರ್ ಇರುತ್ತೆ, ಅದನ್ನ ಬಳಸ್ಬೋದು. ಬಟ್ ಅದ್ರ ಜೊತೆಗೆ ಪೊಟ್ಯಾಶ್ನ ಸಾಕಷ್ಟು ನಮ್ಮ ಹಾಸನ ಜಿಲ್ಲೆಯಲ್ಲಿ ತಪ್ಪು ಮಾಡ್ತಿರೋದು, ರೈತರು ಪೊಟ್ಯಾಶ್ ಹಾಕಲ್ಲ. ಪೊಟ್ಯಾಶ್ ಬಿತ್ತನೆ ಸಮಯದಲ್ಲೇ ಹಾಕ್ಬೇಕಾಗುತ್ತೆ. ಪೊಟ್ಯಾಶ್ನ ಬಿತ್ತನೆ ಸಮಯದಲ್ಲಿ ಹಾಕಿದ್ರೆ ಒಳ್ಳೆ ಇಳುವರಿ ಬರುತ್ತೆ, ಪ್ಲಸ್ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗುತ್ತೆ. ಇದನ್ನ ರೈತರು ಅಳವಡಿಸ್ಕೋಬೇಕು. ಬರೀ 20-20 ಗೊಬ್ಬರ ಪ್ಲಸ್ ಯೂರಿಯಾ ಹಾಕ್ಬಿಟ್ಟು ಆಲೂಗಡ್ಡೆ ಬೆಳೆದ್ಬಿಡ್ತಾರೆ ರೈತರು, ಹಾಗಾಗಿ ರೋಗಕ್ಕೂ ತುತ್ತಾಗುತ್ತೆ. ನಾನು ಹೇಳಿದಲ್ಲ ಆವಾಗಲೇ, ಘನಘೋರವಾಗಿ ಬೆಳೆಯುತ್ತೆ, ರೋಗಕ್ಕೆ ಅಷ್ಟೇ ಈಸಿಯಾಗಿ ತುತ್ತಾಗುತ್ತೆ. ಅಂದ್ರೆ ಅಲ್ಲೆಲ್ಲ ಅವರು ಪೊಟ್ಯಾಶು ಮಿಸ್ ಮಾಡಿರ್ತಾರೆ ಸಾಕಷ್ಟು. ನನ್ನ ಒಂದು ಸರ್ವೆನೂ ಮಾಡಿದೀವಿ ನಾವು ಹಾಸನ ಜಿಲ್ಲೆಯಲ್ಲಿ, 90% ಜನ ರೈತರು ಪೊಟ್ಯಾಶ್ ಅಂಶನ ಬಳಸಲ್ಲ, ಆಮೇಲೆ ಬೀಜೋಪಚಾರ ಮಾಡಲ್ಲ. ಇದು 10 ವರ್ಷಗಳಿಂದ ಇದನ್ನು ನಾವು ಬಳಸ್ಕೊಂಡು ಬಳಸಿ ಅಂತ ಸಾಕಷ್ಟು ಕಾರ್ಯಕ್ರಮ ಮಾಡ್ತಿದೀವಿ. ಬಳಸ್ಬೇಕಾದ ರೈತರು ಬಳಸ್ಬೇಕು ಇನ್ಮೇಲೆ. ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ನಾಗರಾಜ್ ಅವರೇ ತಮ್ಮನ್ನೇ ನೇರವಾಗಿ ನಮ್ಮ ಕೇಳಿದ್ರು ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳ್ಬೋದಾ? ನನ್ನ ಮೊಬೈಲ್ ಸಂಖ್ಯೆ 9986708484. ಇನ್ನೊಮ್ಮೆ 9986708484. ಇನ್ನೊಂದು ಸರಿ ಹೇಳ್ಬಿಡಿ, 9986708484. ಇದು ಕರೆನೂ ಮಾಡಬಹುದು, ತಾವು ವಾಟ್ಸಪ್ ಅಲ್ಲಿ ತಮ್ಗೆ ಏನಾದ್ರು ತೊಂದರೆ ಇದ್ರೆ ಅಂತ ಒಂದು ಫೋಟೋ ತೆಗೆದ್ಬಿಟ್ಟು ಆ ರೋಗದ ಫೋಟೋಗಳನ್ನ ತೆಗೆದು ನನಗೆ ವಾಟ್ಸಪ್ ಕಳಿಸ್ಬೋದು. ಆ ವಾಟ್ಸಪ್ ಮುಖಾಂತರ ತಮಗೆ ನಾನು ಪರಿಹಾರ ಕೊಡ್ತೀನಿ. ಒಳ್ಳೇದು ಡಾಕ್ಟರ್ ನಾಗರಾಜ್ ಅವರೇ, ಇದುವರೆಗೂ ಕೂಡ ಆಲೂಗಡ್ಡೆ ಬೆಳೆಯ ರೋಗಗಳ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಆಲೂಗಡ್ಡೆ ಬೆಳೆಯಲ್ಲಿ ಸಮಗ್ರ ರೋಗ ನಿರ್ವಹಣೆ ಈ ಕುರಿತಂತೆ ಹೊಳೆ ನರಸೀಪುರ ತಾಲೂಕು ಗುಂಜೇವಿನ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಅಧೀಕ್ಷಕರಾದ ಡಾಕ್ಟರ್ ಎಂಎಸ್ ನಾಗರಾಜ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ಮುಂದಿನ ಕಾರ್ಯಕ್ರಮದಲ್ಲಿ ಆಲೂಗೆಡ್ಡೆ ಬೆಳೆಯ ಪ್ರಮುಖ ಕೀಟಗಳ ಸಮಗ್ರ ನಿರ್ವಹಣೆ ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಮುನಿಸ್ವಾಮಿಗೌಡ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡುತ್ತೇವೆ. ಇದು ಇಂದಿನ ಕೃಷಿವಾಣಿ. ಮತ್ತೆ ಮುಂದಿನ ಕೃಷಿವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.